ನಾಶಪಡಿಸ್ತದೆ. ಸೊ ಈ ರೀತಿ ಆ ರೆಡ್ವೆಡ್ ತಿಗ್ಣು ಸಹ ಈ ತೊಗರಿಯಲ್ಲಿ ಯಥೇಚ್ಛವಾಗಿ ಕಂಡು ಬರ್ತವೆ. ಇನ್ನು ಸಾಮಾನ್ಯವಾಗಿ ರೈತರೆಲ್ಲ ಕಣಜ ಅಂತ ನೋಡಿರ್ತೀವಿ, ಈ ಮನೆಗಳಲ್ಲಿ ಈ ಬಾಗಿಲಿಗೆ ಅಥವಾ ಕಿಟಕಿಗಳಿಗೆ ಸಣ್ಣ ಸಣ್ಣ ಮಣ್ಣಿನ ಗೂಡುಗಳನ್ನ ಕಟ್ಕೊಂಡಿರ್ತದೆ. ಸೊ ಇದೇನ್ ಮಾಡುತ್ತೆ ಅಂದ್ರೆ ತೊಗರಿ ಹೊಲಕ್ಕೆ ಬಂದು ಹುಳಗಳನ್ನ ಆಯ್ಕೊಂಡು ಆ ಗೂಡೊಳಗಡೆ ಶೇಖರಣೆ ಮಾಡಿಟ್ಕೊಂಡು ತಾನ್ ತಿನ್ನೋದಲ್ಲದೆ ತನ್ನ ಮರಿ ಹುಳುಗಳಿಗೂ ಸಹ ಉಣ್ಬಡಿಸುತ್ತೆ. ಇನ್ನು ಸಾಮಾನ್ಯವಾಗಿ ಈ ತೊಗರಿ ಇದರಲ್ಲಿ ಈ ಕೊಕ್ಕರಗಳು ಅಥವಾ ಕಾಗೆಗಳು ಅಥವಾ ಇತರೆ ಪಕ್ಷಿಗಳು ಹೆಚ್ಚಾಗಿ ಕಂಡು ಬರ್ತವೆ. ಅವು ಸಹ ನಮ್ಮ ಕೀಟಗಳನ್ನು ತಿಂದು ನಾಶಪಡಿಸ್ತವೆ. ಇನ್ನೊಂದು ಮುಖ್ಯವಾಗಿ ಒಂದು ಕೀಟ ಪ್ರಾರ್ಥನೆ ಮಾಡೋ ತರ ಫೋಸ್ ಕೊಡ್ತಾ ಇರತ್ತೆ, ಆ ಪ್ರಾರ್ಥನೆ ಕೀಟ ಸಹ ಹುಳುಗಳು ಹತ್ರಕ್ಕೆ ಬಂದಾಗ ಅವುಗಳನ್ನ ಹಿಡಿದು ಸಾಯಿಸ್ತವೆ. ಅದೇ ರೀತಿ ಈ ತೊಗರಿ ಹೊಲದಲ್ಲಿ ಈ ಪರೋಪಜೀವಿಗಳು ಸಹ ಹೆಚ್ಚಾಗಿ ಕಂಡು ಬರ್ತವೆ, ಆ ಪರೋಪಜೀವಿಗಳು ಸಹ ಎಲ್ಲ ಹುಳುಗಳನ್ನು ತಿಂದು ನಾಶಪಡಿಸ್ತವೆ. ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ಈ ಜಂತು ಹುಳುಗಳು ಸಹ ಇದ್ದು ಅವು ನಾಶಪಡಿಸ್ತವೆ. ಸೊ ಈ ರೀತಿ ನಾವು ನೈಸರ್ಗಿಕ ಶತ್ರುಗಳ ಚಟುವಟಿಕೆ ಹೆಚ್ಚಾಗಿ ಕಂಡು ಬಂದಿದ್ದಲ್ಲಿ ಕೀಟನಾಶಕಗಳ ಬಳಕೆಯನ್ನು ತಡೆ ಹಿಡಿದು ಒಂದೆರಡು ದಿವಸ ಮುಂದೂಡಬೇಕಾಗುತ್ತೆ. ಇನ್ನು ಒಂದೊಂದು ಸಾಲಿನಲ್ಲಿ ಈ ತೊಗರಿ ಪೀಡೆಗಳ ಸಮಗ್ರ ಹತೋಟಿ ಕ್ರಮಗಳ ಬಗ್ಗೆ ತಿಳಿಸ್ಕೊಡ್ತೀರ? ನಾನು ಈಗಾಗಲೇ ಹೇಳ್ದಂಗೆ ತೊಗರಿ ಬಿತ್ತನೆ ಮಾಡಿದಾಗಿಂದ ಕಟಾವು ಮಾಡೋವರೆಗೂ ವಿವಿಧ ಪೀಡೆಗಳು ಬರ್ತವೆ. ಈ ಪೀಡೆಗಳನ್ನು ನಾವು ಸಮಗ್ರವಾಗಿ ಹತೋಟಿ ಮಾಡಬೇಕಾದ್ರೆ ಕೆಲವೊಂದು ಸಮಗ್ರ ಹತೋಟಿ ಕ್ರಮಗಳನ್ನು ಅಳವಡಿಸಬೇಕಾಗತ್ತೆ. ಸೊ ಮೊಟ್ಟ ಮೊದಲನೇದಾಗಿ ಈ ಟೈಮ್ಗೆ ಕರೆಕ್ಟ್ ಆಗಿ ಬಿತ್ತನೆ ಮಾಡಬೇಕು. ಸೊ ನಾನು ಆಗ್ಲೇ ಹೇಳ್ದಂಗೆ ರೈತರು ಆದಷ್ಟು ಜುಲೈ 15ರೊಳಗಡೆ ಬಿತ್ತನೆ ಮಾಡಿ ಕೀಟಗಳ ಹಾವಳಿ ಕಡಿಮೆ ಮಾಡಬಹುದು. ಒಂದು ವೇಳೆ ತಡವಾದ ಬಿತ್ತನೆಗೆ ಏನಾದ್ರೂ ಹೋಗ್ಬೇಕಂದ್ರೆ ಈ ಅರ್ಲಿ ಡ್ಯೂರೇಷನ್ ವೆರೈಟೀಸ್ ಅಥವಾ ಅಲ್ಪಾವಧಿ ತಳಿಗಳು ಸಿಗ್ತವೆ, ಅಲ್ಪಾವಧಿ ತಳಿಗಳನ್ನ ಬಳಕೆ ಮಾಡ್ಕೋಬಹುದು. ಇನ್ನು ಮುಖ್ಯವಾಗಿ ರೈತರು ಈ ಕಳೆ ಗಿಳೆ ಎಲ್ಲ ತೆಗೆದುಬಿಟ್ಟು ಈ ನೈರ್ಮಲ್ಯತೆಯನ್ನ ಹೆಚ್ಚು ಕಾಪಾಡ್ಕೋಬೇಕಾಗತ್ತೆ. ಇನ್ನ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ನಾವು ಭೂಮಿಯನ್ನ ಆಳವಾಗಿ ಉಳುಮೆ ಮಾಡಬೇಕಾಗತ್ತೆ. ಸೊ ಈಗಾಗಲೇ ಹೇಳ್ದಂಗೆ ನಾವು ಈ ಮೆಕ್ಕೆಜೋಳ ಜೋಳ ಸಜ್ಜೆ ಇವುಗಳನ್ನ ಸುತ್ತಲೂ ಬೆಳೆದಿದ್ದಾದ್ರೆ ಈ ಕೀಟಗಳ ಹಾವಳಿ ಕಡಿಮೆ ಮಾಡ್ಕೋಬಹುದು. ಇನ್ನ ನಾವು ಈ ಸಾಮಾನ್ಯವಾಗಿ ಈ ಬೆಳೆಗೆ ಪೋಷಕಾಂಶಗಳನ್ನ ಹಾಕ್ಬೇಕಾದ್ರೆ ಈ ಪೋಷಕಾಂಶಗಳನ್ನ ಸಮರ್ಪಕವಾಗಿ ಬಳಕೆ ಮಾಡಬೇಕಾಗತ್ತೆ. ಇನ್ನ ಈ ರೋಗ ನಿರೋಧಕ ಅಥವಾ ಕೀಟ ನಿರೋಧಕ ತಳಿಗಳೇನಾದ್ರೂ ಕಂಡು ಬಂದ್ರೆ ಅಂತ ತಳಿಗಳನ್ನ ಬಳಕೆ ಮಾಡೋದು ಉತ್ತಮ. ಇನ್ನ ರೈತರು ತಮ್ಮದೇ ಆದ ಬೀಜಗಳನ್ನ ಉಪಯೋಗಿಸ್ಕೋಬೇಕಾದ್ರೆ ಈ ರೋಗರಹಿತ ಹೊಲದಿಂದ ಬಿತ್ತನೆ ಬೀಜಗಳನ್ನ ಆರಿಸ್ಕೋಬೇಕಾಗತ್ತೆ. ಇನ್ನು ಸಾಮಾನ್ಯವಾಗಿ ಒಂದು ಕಡಿಮೆ ಪ್ರದೇಶದಲ್ಲಿ ತೊಗರಿ ಬಿತ್ತನೆ ಮಾಡಿದ್ರೆ ಈ ಮೊಟ್ಟೆ ಗುಂಪುಗಳನ್ನಾಗಿರ್ಬೋದು ಅಥವಾ ಗುಂಪು ಗುಂಪಾಗಿರುವ ಮರಿ ಹುಳುಗಳನ್ನಾಗಿರ್ಬೋದು ಬೆಳೆದ ಹುಳುಗಳನ್ನಾಗಿರ್ಬೋದು ಅವುಗಳನ್ನ ಕೈಯಿಂದ ಆರಿಸ್ಬೋದು. ಇನ್ನು ಕೆಲವೊಂದು ಸಂದರ್ಭದಲ್ಲಿ ನೀವು ಗಿಡವನ್ನ ಅಲಗಾಡಿಸಿದ್ರೆ ಕೀಟಗಳು ಕೆಳಗೆ ಬೀಳ್ತವೆ, ಅಂತವನ್ನ ಆರಿಸಿ ಇದ್ ಮಾಡಬಹುದು. ಇನ್ನು ಈ ರಸ ಹೀರೋ ಕೀಟಗಳಿಗೆ ಈ ಅಂಟು ಬಲೆಗಳು ಅಥವಾ ಸ್ಟಿಕ್ಕಿ ಟ್ರಾಪ್ಸ್ ಅಂತ ಬರ್ತವೆ. ಸೊ ಒಂದು ಎಕರೆಗೆ ಒಂದು 4-5 ಬಲೆಗಳನ್ನು ಅಲ್ಲಲ್ಲಿ ಕಟ್ಟಿದ್ದಾದ್ರೆ ಅವು ಹಾರಾಡ್ಕೊಂಡು ಬಂದು ಅದಕ್ಕೆ ಅಂಟುಕೊಂಡು ಬಿಡಿಸ್ಕೊಳ್ಳದಾಗದೆ ಅಲ್ಲೇ ಸತ್ತವೆ. ಇನ್ನು ರಾತ್ರಿ ಹೊತ್ತು ಈ ಲೈಟ್ ಟ್ರಾಪ್ಸ್ ಅಥವಾ ಬೆಳಕಿನ ಬಲೆಗಳನ್ನ ನಾವು ಬಳಸ್ಕೋಬೇಕಾಗತ್ತೆ. ಕನಿಷ್ಠ ಬಲ್ಬ್ ಅನ್ನ ಹಾಕ್ಬಿಟ್ಟು ಉರಿದಿದ್ದಾದ್ರೆ ಈ ಪತಂಗಗಳು ಅವಕ್ಕೆ ಆಕರ್ಷಣೆ ಆಗಿ ಆ ಕೆಳಗಡೆ ನಾವೇನಾದ್ರೂ ಒಂದು ಬಾಂಡ್ಲಿಯಲ್ಲಿ ಸೀಮೆಣ್ಣೆ ಮಿಶ್ರಿತ ನೀರನ್ನು ಹಾಕಿದ್ದೆ ಆದ್ರೆ ಆ ಲೈಟ್ಗೆ ಆಕರ್ಷಣೆ ಆಗಿ ಆ ನೀರಿನಲ್ಲಿ ಬಿದ್ದು ಸತ್ತೋಗ್ತವೆ. ಇನ್ನು ಹೆಲ್ಕೋರ್ಪ ಅಂತ ಕಾಯಕೋರ್ಕ ಕೀಟಗಳಿಗೆ ನಾವು ಈ ನಾನು ಈಗಾಗಲೇ ಹೇಳ್ದಂಗೆ ಈ ಫೆರಮೋನ್ ಅಥವಾ ಮೋಹಕ ಬಲೆಗಳನ್ನ ಅಳವಡಿಸ್ಕೋಬಹುದು. ಇನ್ನು ಈಗಾಗಲೇ ಹೇಳ್ದಂಗೆ ಈ ಒಣಗಿರೋ ಕೊಂಬೆಗಳನ್ನ ಅಲ್ಲಲ್ಲಿ ಇಟ್ಟು ಪಕ್ಷಿಗಳನ್ನ ಆಕರ್ಷಣೆ ಮಾಡಬಹುದು. ಇನ್ನು ರಾತ್ರಿ ಹೊತ್ತು ನೀವೇನಾದ್ರೂ ಅಲ್ಲಿ ಇಲ್ಲಿ ಬೆಂಕಿ ಹಾಕಿದ್ದಾದ್ರೆ ಈ ಪತಂಗಗಳು ಆ ಬೆಂಕಿಗೆ ಆಕರ್ಷಣೆಯಾಗಿ ಅದರಲ್ಲಿ ಬಿದ್ದು ಸಾಯ್ತವೆ. ಇನ್ನು ಈ ಎಲುಕೋರ್ಪ ಕಾಯಿಕೋರ್ಕ ಕೀಟ ಸಾಮಾನ್ಯವಾಗಿ ಈ ಚೆಂಡು ಮಲ್ಲಿಗೆಗೆ ಹೆಚ್ಚು ಆಕರ್ಷಿತವಾಗಿದೆ. ಸೊ ಈ ಸುತ್ತಲೂ ಆಗಿರ್ಬೋದು ಅಥವಾ ಮಧ್ಯ ಒಂದೊಂದು ಸಾಲನ ಚೆಂಡು ಹಾಕಿದ್ದಾದ್ರೆ ಈ ಹೆಲುಕೋರ್ಪ ಕಾಯಿಕೋರ್ಕ ಕೀಟ ಈ ತೊಗರಿ ಮೇಲೆ ಮೊಟ್ಟೆ ಇಡೋ ಬದಲು ಈ ಚೆಂಡು ಹೂವಿನ ಮೇಲೆ ಮೊಟ್ಟೆ ಇಡುತ್ತೆ. ಸೊ ನಾವು ಆ ಚೆಂಡು ಹೂವಿನ ಮೇಲೆ ಸಿಂಪರಣೆ ಮಾಡ್ಕೋಬಹುದು ಅಥವಾ ಚೆಂಡು ಹೂವನ್ನ ಕಿತ್ತು ಬಿಸಾಕ್ಬಹುದು. ಸೊ ಮುಖ್ಯವಾಗಿ ನಾನು ಈಗಾಗಲೇ ಹೇಳ್ದಂಗೆ ಈ ತೊಗರಿ ಹೊಲದಲ್ಲಿ ಸುಮಾರು ಸ್ವಾಭಾವಿಕ ಶತ್ರುಗಳು ಬರ್ತವೆ. ಆದಷ್ಟು ನಾವು ಆ ಸ್ವಾಭಾವಿಕ ಶತ್ರುಗಳನ್ನ ಸಂರಕ್ಷಣೆ ಮಾಡಿದ್ದೇ ಅದಲ್ಲಿ ಈ ಕೀಟಗಳನ್ನ ಹತೋಟಿ ಮಾಡಬಹುದು. ಅಂದ್ರೆ ಸಿಂಪರಣೆ ಮಾಡದೇನೆ ಈ ಸ್ವಾಭಾವಿಕ ಶತ್ರುಗಳಿಂದ ಕೀಟಗಳನ್ನ ಹತೋಟಿ ಮಾಡಬಹುದು. ರೈತ ಬಾಂಧವರೇ, ತಮಗೆ ಈ ತೊಗರಿ ಬೆಳೆಯಲ್ಲಿ ಕೀಟ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ KM ಶ್ರೀನಿವಾಸ ರೆಡ್ಡಿ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9916196815. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9916196815. ತುಂಬಾ ಸಂತೋಷ ಡಾಕ್ಟರ್ ಶ್ರೀನಿವಾಸ ರೆಡ್ಡಿಯವರೇ, ತಾವು ಇದುವರೆಗೂ ಈ ತೊಗರಿ ಬೆಳೆದಲ್ಲಿ ಕೀಟಪೀಡೆಗಳ ನಿರ್ವಹಣೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೆ ತೊಗರಿ ಬೆಳೆಗೆ ತಗಲುವ ಕೀಟಪೀಡೆ ನಿರ್ವಹಣೆ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಕೀಟ ತಜ್ಞರಾಗಿರುವ ಡಾ ಕೆಎಂ ಶ್ರೀನಿವಾಸ ರೆಡ್ಡಿ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಇದರೊಂದಿಗೆ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಾಳಿನ ಕೃಷಿರಂಗದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ನಾನ್ನೂರ ತೊಂಬತ್ತು ಪಾಯಿಂಟ್ ಒಂದು ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ಗಳು ಆಕಾಶವಾಣಿ ಬೆಂಗಳೂರು ಮುಖ್ಯ ವಾಹಿನಿಯದು. ಸಮಯ 6:20. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮದ ವಿವರಗಳು ಈಗ. ಇನ್ನು ಮುಂದೆ 6:51 ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ ಕೇಳುತ್ತೀರಿ. 7:00 ಹಾಯ್ದೋಣಿಯಲ್ಲಿ ಚಿತ್ರಗೀತೆ. 7:45 ಸಮಾಚಾರ ದರ್ಶನ, ವಾರದ ವಾರ್ತಾ ಚಿತ್ರ. 9:00 ಯುವವಾಣಿ, ದಸರಾ ಸಂದರ್ಭದಲ್ಲಿ ವಿದ್ಯಾದಾಯಿನಿ ಸಂಗೀತ ರೂಪಕ. ಪ್ರಸ್ತುತಪಡಿಸುತ್ತಾರೆ ಸೋದರಿ ಎಜುಕೇಷನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ನ ಸದಸ್ಯರು. ಮೈಸೂರು ಕೇಂದ್ರದ ಕೊಡುಗೆ ಇದು. ಈ ರಾತ್ರಿ 9:30 ರಾಷ್ಟೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. ಪಂಡಿತ್ ಸಲೀಲ್ ಭಟ್ ಅವರಿಂದ ಗಿಟಾರ್ ವಾದನವನ್ನು ಆಲಿಸುವಿರಿ. ಇದು ಆಕಾಶವಾಣಿ ಜೈಪುರ ಕೇಂದ್ರದ ಕೊಡುಗೆ. 11:00 ಚಿತ್ರಗೀತೆಗಳನ್ನು ಬಿತ್ತರಿಸುತ್ತೇವೆ. ಇವಿಷ್ಟು ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗುವ ಕಾರ್ಯಕ್ರಮದ ವಿವರ. ಇನ್ನು ನಮ್ಮ ನಾಳಿನ ಪ್ರಸಾರದಲ್ಲಿ ಬೆಳಿಗ್ಗೆ 6:05 ಕೃಷ್ಣೇಗೌಡ ಸಣ್ಣೇನಹಳ್ಳಿ ಅವರಿಂದ ಚಿಂತನ, ಹಾಸನ ಕೇಂದ್ರದ ಕೊಡುಗೆ. 6:20 ಶುಭೋದಯ ನಮ್ಮ ಕರ್ನಾಟಕ ಭಕ್ತಿಗೀತೆಗಳು. 6:40 ಸಾವಯವ ಮಾತುಕತೆ ಬಾನುಲಿ ಸರಣಿ. ಭಾಗವಹಿಸುತ್ತಾರೆ ಬಿಕೆ ಪರಮೇಶ್ವರ ರಾವ್. ಪ್ರಸ್ತುತಿ ದಿವಾಕರ ಹೆಗಡೆ. ಪ್ರಾಯೋಜಕರು ಸಾವಯವ ಕೃಷಿ ಮಿಷನ್, ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ, ಮೈಸೂರು ಕೇಂದ್ರದ ಕೊಡುಗೆ. 6:50 ರೈತರಿಗೆ